ನಿಸದಾಗ ತಾಯಿನ ಕಳೆದಾನು ಕಟಕೆ ಪತ್ರಾಂಕವಾದಿತ್ ರಾಜನ ತಳಿಕ ಪತ್ರಾಂಕವಾದಿತ್ ರಾಜನ ತಳಿಕ ಈ ಸುದ್ದಿ ಕೇಳಿ ರಾಜ ಬಂದ ನೋಡೋದಕ್ಕ ತಾಯಿ ಸೇವ ಮಾಡೋ ಮಗನ ಬೆಟ್ಟ ನನ್ನ ಹಾಕೋ ಸೋಲಕ್ಕೆ